ಬಾಧೆ ಬಂದಿರೋದ್ರಿಂದ ರೈತರು ಈಗ ಮುಸ್ಕಿನ ಜೋಳ ಕಡಿಮೆ ಮಾಡಿ ಈಗ ಒಂದ್ ಸ್ವಲ್ಪ ಸೂರ್ಯಕಾಂತಿಗೆ ಬರ್ತಾ ಇದಾರೆ. ಆಮೇಲಿಂದ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಸಂಕರಣ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದೀವಿ. ಈಗಾಗಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ 6 ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಅದರೊಳಗೆ ಸಾಕಷ್ಟು ಜನಪ್ರಿಯವಾಗಿ ಮತ್ತೆ 2 ಸಂಕರಣ ತಳಿಗಳು KBSH 44 ಮತ್ತು KBSH 53 ಎಂಬ 2 ತಳಿಗಳು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಡೆ ದೇಶಾದ್ಯಂತ ಬಳಕೆ ಆಗ್ತಾ ಇದೆ ಮತ್ತು ಎಲ್ಲರೂ ಬೆಳೀತಾ ಇದ್ದಾರೆ ರೈತರೆಲ್ಲ. ಅದಕ್ಕೆ ಸಾಕಷ್ಟು ಬೇಡಿಕೆ ಸಹ ಇದೆ. ಈಗ ನಾವು ಬೇಸಿಗೆನಲ್ಲಿ ಈ ಸೂರ್ಯಕಾಂತಿಯನ್ನು ಬೇಸಾಯ ಮಾಡಬೇಕು ಅಂದರೆ ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಒಳ್ಳೆಯದು ಅಂತೀರಿ? ನಾವು ಬೇಸಿಗೆನಲ್ಲಿ ಅಂತಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಈಗಾಗಲೇ ಬಿಡುಗಡೆಗೊಂಡಿರುವ KBSH 44, KBSH 53 53 ಬೂದಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮತ್ತು 44 ಕೂಡ ತುಂಬ ಹೆಚ್ಚು ಇಳುವರಿ ಕೊಡ್ತಾ ಇದೆ. 17-28 ಕ್ವಿಂಟಲ್ ಒಂದು ಹೆಕ್ಟೇರಿಗೆ ಕೊಡ್ತಾ ಇದೆ. ಇದು ಆಲ್ಮೋಸ್ಟ್ 16 ಒಂದು 25 ಕ್ವಿಂಟಲ್ ಅಷ್ಟು ಒಂದು ಹೆಕ್ಟೇರ್ಗೆ ಕೊಡ್ತಾ ಇದೆ. ನೀರಾವರಿನಲ್ಲಿ ಬೇಸಿಗೆನಲ್ಲಿ ಬೆಳೆದಿದ್ದು ನೀರಾವರಿ, ಇವೆರಡನ್ನು ಬೆಳಿಬಹುದು. ಇದಲ್ಲದೆ ಕೂಡ ನಮ್ಮ ರಾಯಚೂರು ವಿಶ್ವವಿದ್ಯಾನಿಲಯದಿಂದ KBSH 130, KBSH 1887 ಇವೆರಡು ಸಂಕರಣ ತಳಿಗಳನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಅವರು ಅದನ್ನು ಸಹ ನಾವು ಬೆಳೆಯಬಹುದಾಗಿದೆ, ಒಂದು ಒಳ್ಳೆ ಇಳುವರಿ ಸಿಗುತ್ತೆ. ಮತ್ತೆ ಈ ಒಂದು ತಳಿಗಳ ಬೀಜಗಳ ಲಭ್ಯತೆಯೂ ಇದೆ? ಹಾಂ, ಲಭ್ಯತೆಯೂ ಇದೆ, ಸಾಕಷ್ಟು ಲಭ್ಯತೆಯೂ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ NSP ಅಂತ ಬೀಜ ರಾಷ್ಟ್ರೀಯ ಬೀಜ ಪ್ರಾಯೋಜನೆಯಲ್ಲಿ ಇದು ಸಿಗುತ್ತೆ ಮತ್ತು ಅಲ್ಲಿಂದ ರೈತರು ಅದನ್ನು ಪಡ್ಕೊಂಡು ಬಳಸ್ಕೋಬಹುದಾಗಿದೆ. ಇನ್ನು ಈ ಒಂದು ಬೇಸಿಗೆನಲ್ಲಿ ನಾವು ಸೂರ್ಯಕಾಂತಿ ಬೆಳೆಯುವಾಗ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ನಾವು ಭೂಮಿಯ ಸಿದ್ಧತೆ ಹೇಗೆ ಮಾಡಬೇಕು ಅಂತಂದರೆ ಒಂದು 2-3 ಸಲ ಚೆನ್ನಾಗಿ ಉಳುಮೆ ಮಾಡಬೇಕಾಗತ್ತೆ. ಅದಾದಮೇಲೆ 2-3 ಸಲ ಒಂದು ಲಘು ಉಳುಮೆ ಸಹ ಮಾಡಬೇಕಾಗತ್ತೆ. ಮತ್ತು ಇದಂತ ನಂತರ ನಾವು ರಸಗೊಬ್ಬರಗಳನ್ನು ಕೊಡಬೇಕು ಮತ್ತು ಕೊಟ್ಟಿಗೆ ಗೊಬ್ಬರ ತುಂಬ ಮುಖ್ಯವಾದ್ದು. ಅದರಿಂದನೇ 2.5-3 ಟನ್ನಷ್ಟು ಒಂದು ಎಕರೆಗೆ ಅದಷ್ಟು ಕೊಡಬೇಕಾಗತ್ತೆ. ಅದ ನಂತರ ಚೆನ್ನಾಗಿ ಉಳುಮೆ ಮಾಡಬೇಕಾಗತ್ತೆ. ಉಳುಮೆ ಮಾಡಿ ಬಿತ್ತನೆ ಮಾಡಲೇಬೇಕಾಗತ್ತೆ. ಮತ್ತೆ ನಾವು ಮಳೆ ಆಶ್ರಿತದಲ್ಲಿ ನಾವೇನು ಬೇಸಿಗೆಯಲ್ಲಿ ತಗೊಳಲ್ಲ, ಆದರೂ ನಾವು ಬಿತ್ತನೆ ಬೀಜ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಸಾಲು ಹೊಡೆದ್ಬಿಟ್ಟು ಅಂದರೆ 60-30 ಎರಡು ಸಾಲುಗಳು ಅಂದರೆ 2 ಅಡಿಗೆ ಒಂದು ಸಾಲಿನಿಂದ ಸಾಲಿಗೆ 2 ಅಡಿ 2 ಅಡಿ ಸಾಲಿನಲ್ಲಿ ಒಂದು ಗುಡಿಯಿಂದ ಇನ್ನೊಂದು ಗುಡಿಗೆ 1 ಅಡಿ 60-30 ಈ ಅಂತರದಲ್ಲಿ ಸಹ ನಾವು ಸಾಲಿಂದ ಸಾಲು ಮೊದಲು ಮಾಡ್ಕೋಬೇಕು. ಆಮೇಲಿಂದ ಆ ಸಾಲಿನಲ್ಲಿ ನೀರನ್ನ ಬಿಡಬೇಕು. ಸಾಕಷ್ಟು ತೇವಾಂಶ ಇರಬೇಕು ಬಿತ್ತನೆ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಬಿತ್ತನೆ ಬೀಜ ಅಂದ್ರೆ 2 kg ಬಿತ್ತನೆ ಬೀಜ ಬೇಕಾಗುತ್ತೆ ಒಂದು ಎಕರೆಗೆ. ಅಂದ್ರೆ ನಾವು ಸಂಕರಣ ತಳಿಗಳನ್ನೇ ಬಳಸ್ಕೊಳ್ಳೋದ್ರಿಂದ 2 kg ಸಾಕಾಗುತ್ತೆ. ಮತ್ತೆ ಬೀಜೋಪಚಾರನು ಮಾಡಬೇಕಾಗತ್ತೆ. ಈಗ ಬೀಜೋಪಚಾರ ನಾವು ಮಾಡಬೇಕು ಅಂತಂದ್ರೆ ಒಂದು ಇಮಿಡೋಕ್ಲೋರೋಪೈಡ್ ಅಂತ ಇದೆ, 5 gram ಅಷ್ಟು ನಾವು ಉಪಯೋಗಿಸ್ಬೇಕು ಅಂತ ಗೌಚ್ ಅಂತ ಕರಿತೀವಿ. ಅದನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅಂದ್ರೆ ಅದನ್ನು ಕೀಟದ ನಿಯಂತ್ರಣಕ್ಕೆ, ಅದು ನಂಜು ರೋಗ ಒಂದು ಬರುತ್ತಲ್ಲ ನೆಕ್ರೋಸಿಸ್ನ, ಅದನ್ನು ಒಂದು ತಡೆ ಹಿಡಿಯುತ್ತೆ. ಅಂದ್ರೆ ಕೀಟಗಳು ಹರಡೋದನ್ನ ರೋಗನ ಕೀಟಗಳ ಅಂದ್ರೆ ಇಮಿಡೋಕ್ಲೋಪಿಡ್ ಥ್ರಿಪ್ಸ್ ನುಸಿಯಿಂದ ಹರಡುತ್ತೆ. ಅದನ್ನು 25-30 ದಿವಸ ತನಕ ಹತೋಟಿ ಮಾಡಬಹುದಾಗಿದೆ. ತದನಂತರ ನಾವು ಅದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಇಮಿಡೋಕ್ಲೋಪಿಡ್ ಸಿಂಪರಣೆ ಬಳಸ್ಕೋಬಹುದು, ಅದನ್ನ ಕಾನ್ಫಿಡಾರ್ ಅಂತ ಹೇಳ್ತೀವಿ. ಅದನ್ನ ನಾವು ಆಮೇಲೆ 35-45 ದಿವಸಗಳ ತನಕ ಗಿಡ ಒಂದ್ ಸ್ವಲ್ಪ ಮೇಲುಗಡೆ ಬಂದಾದ್ಮೇಲೆ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ಈಗ 3 ಟನ್ ಕೊಟ್ಟಿಗೆ ಗೊಬ್ಬರನ ಒಂದ್ ಎಕರೆಗೆ ಕೊಡಬೇಕು ಅಂತಂದ್ರಿ, ಜೊತೆಗೆ ಈ ಪೋಷಕಾಂಶಗಳನ್ನ ಏನೇನು ಕೊಡಬೇಕಾಗತ್ತೆ ಅಂತೀರಿ? ಪೋಷಕಾಂಶಗಳನ್ನ ನಾವು ಸಾರಜನಕ, ರಂಜಕ, ಪೊಟ್ಯಾಷ್ನ 90-90, 62.5 ಅಂದ್ರೆ 1 kg ಒಂದು ಹೆಕ್ಟೇರ್ಗೆ, ಇಲ್ಲ ಅಂತಂದ್ರೆ 36-35 ಒಂದು ಎಕರೆಗೆ ನಾವು ಅದನ್ನ ಕೊಡಬೇಕಾಗುತ್ತೆ. ಅಂದ್ರೆ 36 kg ಸಾರಜನಕ, 36 kg ರಂಜಕ, 25 kg ನಷ್ಟು ಅದಲ್ಲ ಸತುವಿನ ಸಲ್ಫೇಟ್ ಸಹ ಕೊಡಬೇಕಾಗತ್ತೆ. ಅದೊಂದು 4 kg ಒಂದು ಎಕರೆಗೆ. ಅಲ್ದಿರೆ ಬೋರಾಕ್ಸ್ ನ ಒಂದು 6 kg ಒಂದು ಎಕರೆಗೆ. ಬೋರಾಕ್ಸ್ ನ ನಾವು ಹೂ ಅರಳುವ ಸಮಯದಲ್ಲಿ ಇದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬೋರಾಕ್ಸ್ ನ 2 gram 1 liter ಅಂತ ಬೆರೆಸ್ಬಿಟ್ಟು ಸಿಂಪರಣೆ ಮಾಡೋದ್ರಿಂದ ನಮಗೆ ಕಾಳು ಕಟ್ಟುವುದು ಹೆಚ್ಚಾಗುತ್ತೆ, ಕಾಳಿನ ತೂಕ ಹೆಚ್ಚಾಗುತ್ತೆ, ಮತ್ತೆ ಎಣ್ಣೆಯ ಅಂಶ ಕೂಡ ಹೆಚ್ಚಾಗುತ್ತೆ, ಇಳುವರಿ ಕೂಡ ಹೆಚ್ಚಾಗುತ್ತೆ. ಇದರಿಷ್ಟೆಲ್ಲ ಅನುಕೂಲಗಳು ಈ ಬೋರಾಕ್ಸ್ ಒಂದು ಲಘು ಪೋಷಕಾಂಶವನ್ನು ಬಳಸೋದ್ರಿಂದ ಆಗುತ್ತೆ ಅಂತ ಹೇಳ್ಬೋದು. ಹೌದು. ಈಗ ಮುಖ್ಯವಾಗಿ ಮೂಲ ಗೊಬ್ಬರ ಅಂದ್ರೆ ಎಷ್ಟು ಕೊಡಬೇಕಾಗತ್ತೆ? ಮೂಲ ಗೊಬ್ಬರ ಅಂದ್ರೆ 50 ಪ್ರಮಾಣ ಸಾರಜನಕ, ಅರ್ಧ ಭಾಗದಷ್ಟು. ಅರ್ಧ ಭಾಗದಷ್ಟು ಅಂದ್ರೆ ಈಗ 36 ಕೆಜಿ ಅಂತ ತಾವ್ ಹೇಳಿದ್ರಿ. ಅದರಲ್ಲಿ ನಾವು 18 ಕಿಲೋಗ್ರಾಮ್ ನಷ್ಟು ಬಿತ್ತನೆ ಸಮಯದಲ್ಲಿ ಕೊಡಬೇಕು, ಜೊತೆಗೆ 36 ಕಿಲೋಗ್ರಾಮ್ ನಷ್ಟು ರಂಜಕ, ರಂಜಕ ಪೊಟ್ಯಾಶ್ ಕೂಡ 25 ಕಿಲೋಗ್ರಾಮ್ ಬಿತ್ತನೆ ಸಮಯದಲ್ಲಿ ಕೊಟ್ಬಿಡಬೇಕು. ಆಮೇಲಿಂದ ನಾವು ಒಂದು 25-35 ದಿವಸ, ಒಂದು ತಿಂಗಳು ಹಂತದಲ್ಲಿ ನಾವು ಅದನ್ನ ಮತ್ತೆ ಮೇಲ್ಗೊಬ್ಬರವಾಗಿ ನಾವು ಸಾರಜನಕನ ಕೊಡಬೇಕಾಗತ್ತೆ. ಒಂದೇ ಕಂತಿನಲ್ಲಿ ಕೊಡಬೇಕಾಗತ್ತೆ 18 ಕಿಲೋಗ್ರಾಂನಷ್ಟು. 18 ಕಿಲೋಗ್ರಾಂ ಅವಾಗ ಕೊಡಬೇಕಾಗತ್ತೆ. ಅವಾಗ ನಾವು ಎರಡೂ ಕಡೆ ಮಣ್ಣು ಎರಿಸಬೇಕಾಗತ್ತೆ, ಕುಂಟೆ ಹೊಡಿಬೇಕಾಗತ್ತೆ, ಕುಂಟೆ ಹೊಡೆದು ಎರಡೂ ಕಡೆ ಮಣ್ಣು ಎರಿಸಬೇಕಾಗತ್ತೆ. ಅಂದ್ರೆ ಬಿತ್ತನೆ ಮಾಡುವಾಗ ಏನಾದ್ರೂ ವಿಶೇಷವಾದ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ? ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಬೀಜೋಪಚಾರ ನಾನು ಈಗಾಗಲೇ ಹೇಳಿದೆ. ಮತ್ತೆ ಕೇದಿಗೆ ರೋಗಕ್ಕೆ ಮೆಟಾಲೆಕ್ಸಿಲ್ ಅಂತ ಒಂದಿದೆ, 5 ಗ್ರಾಮ್ ಮೆಟಾಲೆಕ್ಸಿಲ್ ಅಂದ್ರೆ ಏಪ್ರಾನ್ ಅಂತಾರೆ, ಅದನ್ನು ಸಹ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಎಲ್ಲೆಲ್ಲಿ ಕೇದಿಗೆ ರೋಗ ವರ್ಷದಿಂದ ವರ್ಷಕ್ಕೆ ಕಂಡು ಬರ್ತಲೇ ಇರುತ್ತೆ ಬರುತ್ತೆ, ಆದ್ರೆ ಮುಂಗಾರಿನಲ್ಲಿ ಜಾಸ್ತಿ ಬರುತ್ತೆ. ಮುಂಗಾರು ಹಿಂಗಾರಿನಲ್ಲಿ ತೇವಾಂಶ ಇದ್ದಾಗ, ಈಗ ಬೇಸಿಗೆನಲ್ಲಿ ಅಷ್ಟಾಗಿ ಬರೋದಿಲ್ಲ, ಕಡಿಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು 2 ಅಂಗ್ಲ ಆಳಕ್ಕೆ ಬಿತ್ತನೆ ಮಾಡ್ಬೇಕು. ಎರಡಂಗ್ಲ ಆಳಕ್ಕೆ ನಾವು 2 ಬೀಜ ಅಥವಾ 3 ಬೀಜ ಒಂದು ಗುಣಿಗೆ ಆತರ ಬಿತ್ತನೆ ಮಾಡ್ಬೇಕಾಗತ್ತೆ. ಆಮೇಲೆ ಬಿತ್ತನೆ ಮಾಡಾದ್ಮೇಲೆ ಒಂದು ವಾರ, ಈಗ ಸ್ವಲ್ಪ ಚಳಿ ಇರೋದ್ರಿಂದ ಬೆಳಗ್ಗೆ ಮತ್ತು ಹಿಮ ಬೀಳೋದ್ರಿಂದ ಸ್ವಲ್ಪ ನಾವೀಗೇನಾರು ಹಾಕಿದ್ರೆ ಮೊಳಕೆ ಹೊಡೆಯುತ್ತೆ, ಒಂದು 3-4 ದಿವಸ ಲೇಟ್ ಆಗುತ್ತೆ, ಒಂದು 2 ದಿವಸ. ಅದಕ್ಕೋಸ್ಕರ ಅದಾದ್ಮೇಲೆ ನಾವು ಒಂದು 10 ದಿವಸ ಆದ್ಮೇಲೆ, ಅಂದ್ರೆ ವಾರ ಆದ್ಮೇಲೆ, ಒಂದು ವಾರ 10 ದಿವಸ, 8-10 ದಿವಸ ಆದ್ಮೇಲೆ ನಾವು ಒಂದೊಂದೇ ಸಸಿಗಳನ್ನ ಒಂದೊಂದು ಗುಣಿಗೆ ಬಿಟ್ಟು ಸಸಿಗಳನ್ನ ವಿರಳ ಮಾಡ್ಬೇಕಾಗುತ್ತೆ. ಸಸಿಗಳನ್ನ ಉಳಿಸ್ಬೇಕಾಗತ್ತೆ. ಅಂದ್ರೆ ಒಂದು ಎಕರೆಗೆ 20,000-22,000 ನಮಗೆ ಸಸಿಗಳನ್ನ ಕಾಪಾಡ್ಕೋಬಹುದಾಗಿದೆ. ಅಂದ್ರೆ ಆ ಒಂದು ಸಸಿಗಳ ಸಂಖ್ಯೆಯಲ್ಲಿ ನಾವು ಒಂದು ಗೊತ್ತಾದ ಇಳುವರಿಯನ್ನ ಪಡಿಬಹುದು. ಗರಿಷ್ಠ ಇಳುವರಿ ಅಂತ ಇರಲ್ಲ. ಗರಿಷ್ಠ ಇಳುವರಿ ಪಡೆಯೋದಕ್ಕೆ ಸಸಿಗಳ ಸಂಖ್ಯೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ನಾವು ಈಗ ಬಿತ್ತನೆ ಮಾಡಿ ನೀರು ಕೊಟ್ವಿ ಅಂತ ಅಂದ್ರೆ ಕಳೆಗಳು ಬಂದೇ ಬರ್ತವೆ ಹೆಚ್ಚಿನ ಪ್ರಮಾಣದಲ್ಲಿ. ಕಳೆ ನಿಯಂತ್ರಣ ಹೇಗೆ ಮಾಡಬೇಕಾಗುತ್ತೆ? ಅಂತರ ಬೇಸಾಯ ಹೇಗೆ ಮಾಡಬೇಕಾಗುತ್ತೆ? ಈಗ ನಾವು ಕಳೆ ನಿಯಂತ್ರಣ ಅಂದ್ರೆ ಬಿತ್ತನೆ ಮಾಡಿದ ಮಾರನೇ ದಿವಸನೆ ಸಾಕಷ್ಟು ತೇವಾಂಶ ಇರಬೇಕು. ನಾವು ನೀರು ಕಟ್ಟಿರ್ತೀವಿ, ನೀರು ಕಟ್ಟಾದ್ಮೇಲೆ ಮಾರನೇ ದಿವಸ ನಾವು ಅಲೋಕ್ಲರ್ ಅಂತ ಒಂದಿದೆ, ಕಳೆನಾಶಕ ಅದು ಅಂದ್ರೆ ಲ್ಯಾಸೋ ಅಂತ ನಾವು ಹೇಳ್ತೀವಿ. ಅದನ್ನ ನಾವು 0.8 ಲೀಟರ್ ಅಲೋಕ್ಲೋರ್ ಅನ್ನ 300 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ನಾವು ಸಿಂಪರಣೆ ಮಾಡ್ಬೇಕಾಗ. ಅಂದ್ರೆ 800 ಮಿಲಿಲೀಟರ್ ನಷ್ಟು ಅಲೋಕ್ಲೋರ್ ಅನ್ನ ನಾವು ನೀರಿನಲ್ಲಿ ಬೆರೆಸ್ಕೊಂಡು ನಾವು ಪೂರ್ತಿ 1 ಎಕರೆಗೆ ನಾವು ಸಿಂಪರಣೆ ಮಾಡಬೇಕು. ಬಿತ್ತನೆ ಮಾಡಿದ್ದು ಮಾರನೇ ದಿವಸ, ಇದರಿಂದ ಸಾಕಷ್ಟು ಕಳೆಗಳನ್ನ ನಿಯಂತ್ರಿಸಬಹುದು. ಮತ್ತೆ ನಮ್ಗೆ ಆದಷ್ಟು ಕೂಲಿ ಖರ್ಚುಗಳನ್ನೆಲ್ಲ ಉಳಿಸ್ಕೋಬಹುದು. ಅದು ನಾವು ಈ ಒಂದು ಸೂರ್ಯಕಾಂತಿಯ ಬೀಜದ ಸಿಪ್ಪೆ ದಪ್ಪ ಇರೋದ್ರಿಂದ ಚೆನ್ನಾಗಿ ನೀರು ಕೊಡಬೇಕಾಗತ್ತೆ ಬಿತ್ತನೆ ಮಾಡಿದಾಗ. ಬಿತ್ತನೆ ಮಾಡಿದಾಗ ಚೆನ್ನಾಗಿ ನೀರು ಕೊಡಲೇಬೇಕಾಗುತ್ತೆ. ಸಿಪ್ಪೆ ದಪ್ಪ ಇರುತ್ತೆ, ಸಿಪ್ಪೆ ದಪ್ಪ ಇರೋದ್ರಿಂದ ನಾವು ಚೆನ್ನಾಗಿ ಸಾಧಾರಣವಾಗಿ ಖುಷ್ಕಿನಲ್ಲಿ ನಾವು ನೆನೆ ಹಾಕಿ ಒಂದು ರಾತ್ರಿ ಆನಂತರ ಬಿತ್ತನೆ ಮಾಡ್ತಿರ್ತೀವಿ. ಈಗ ನಾವು ಈಗ ಬೇಸಿಗೆನಲ್ಲಿ ಸಹ ಒಂದು ಸಾಲುಗಳಲ್ಲಿ ನೀರರಿಸಿನೇ ನಾವು ಬಿತ್ತನೆ ಮಾಡಬೇಕು. ಆಮೇಲೆ ತೆಳ್ಳಗೆ ಸಾಲುಗಳಲ್ಲಿ ನೀರರಿಸಬೇಕು. ಆಮೇಲೆ ನಾವು ಬಿತ್ತನೆ ಆದ್ಮೇಲೆ ಚೆನ್ನಾಗಿ ನೀರರಿಸ್ಬಿಟ್ಟು ಮಾರನೇ ದಿವಸ ಇದು ಕಳೆನಾಶಕ ಸಿಂಪರಣೆ ಮಾಡ್ಕೊಂಡ್ರೆ ಚೆನ್ನಾಗಿ ನಾವು ನಿಯಂತ್ರಣ ಮಾಡಿಸಬಹುದು. ಮತ್ತೆ ಕೂಲಿ ಖರ್ಚು ಸಹ ನಾವು ಸಾಕಷ್ಟು ಉಳಿತಾಯ ಆಗುತ್ತೆ. ಅಂದ್ರೆ ಮಣ್ಣು ಪುಡಿ ಪುಡಿ ಆಗಿರ್ಬೇಕು. ಮಣ್ಣು ಪುಡಿ ಪುಡಿ ಆಗಿರ್ಬೇಕು. ಮತ್ತೆ ಕೆಂಪು ಮಣ್ಣಿನಲ್ಲಿ ತಗೊಳೋದ್ರಿಂದ ಏನು ತೊಂದರೆ ಇಲ್ಲ. ಕಪ್ಪು ಮಣ್ಣಿನಲ್ಲಿ ಸ್ವಲ್ಪ ತೆಳ್ಳಗೆ ನೋಡ್ಕೊಂಡು ನಾವು ನೀರರಿಸಬೇಕಾಗತ್ತೆ. ಮತ್ತೆ ಅಂತರ ಬೇಸಾಯ ಏನಾದ್ರೂ ಮಾಡಬೇಕಾಗತ್ತೆ? ಈಗ ಅಂತರ ಬೇಸಾಯ ಅಂತಂದ್ರೆ ನಾವು ಅದನ್ನ ನಿಮ್ಗೆ ಮೊದಲೇ ಹೇಳದ್ನೆಲ್ಲ, ಒಂದು 35-40 ದಿವಸಕ್ಕೆ ಒಂದು ಸಣ್ಣದಾಗಿ ಕುಂಟೆ ಹೊಡಿಬೇಕಾಗತ್ತೆ. ಬುಡದಿಂದ ಆ ಕಡೆ ಈ ಕಡೆ ಏರ್ ಹಾಕ್ಬೇಕು. ಮತ್ತೆ ನಾವು 18 ಕೆಜಿಯಷ್ಟು ನಾವು ಸಾರ್ವಜನಿಕ ನಾವು ಅದ್ರೊಳಗೆ ಮೇಲು ಗೊಬ್ಬರ ಆಗಿ ಉಪಯೋಗಿಸೋದ್ರಿಂದ ಅವು ಸಸಿಗಳು ನೇರವಾಗಿ ನಿಂತ್ಕೊಂಡು ಯಾವುದು ಗಾಳಿ ಮಳೆ ಏನಾರು ಬಂದ್ರು ಸಹ ಬೀಳ್ದಂಗೆ ಎರಡು ಕಡೆ ಮಣ್ಣನ್ನು ಎರ್ಸೋದ್ರಿಂದ ಸಾಕಷ್ಟು ಚೆನ್ನಾಗಿ ಬೆಳೆಯುತ್ತೆ. ಆಮೇಲಿಂದ ಇನ್ನು ಬೇಸಿಗೆನಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಹೌದು ಹೌದು. ಈ ನೀರಾವರಿ ಬೇಸಿಗೆ ಸೂರ್ಯಕಾಂತಿನಲ್ಲಿ

ಈ ಸಂಕರ್ಣ ಸೂರ್ಯಕಾಂತಿ ಬೀಜೋತ್ಪಾದನೆ ಮಾಡಬಹುದು ಅಂತ ತಾವು ಹೇಳಿದ್ರಿ. ಹೌದು ಹೌದು. ಇಲ್ಲಿ ಏನೇನು ಅಂಶಗಳಿಗೆ ಒತ್ತನ್ನು ಕೊಡಬೇಕಾಗತ್ತೆ ನಮ್ಮ ಈ ವಾಣಿಜ್ಯ ಸೂರ್ಯಕಾಂತಿ ಬೇಸಾಯಕ್ಕೂ ಈ ಒಂದು ಬೀಜೋತ್ಪಾದನೆ ಸೂರ್ಯಕಾಂತಿ ಬೇಸಾಯಕ್ಕೂ ಏನು ಮುಖ್ಯವಾದ ವ್ಯತ್ಯಾಸಗಳು ಅಂತೀರಿ? ಅಂದ್ರೆ ವಾಣಿಜ್ಯ ಬೇಸಾಯ ಸೂರ್ಯಕಾಂತಿ ಬೇಸಾಯದಲ್ಲಿ ನಾವು ಒಂದೇ ಒಂದು ಸಂಕರಣ ತಳಿ ತಗೋತೀವಿ. ಹೌದೌದು. ಈಗ ಇದು ನಾವು ಬೀಜೋತ್ಪಾದನೆಯಲ್ಲಿ ನಾವು ಗಂಡು ಮತ್ತು ಎರಡು ಹೆಣ್ಣು ಎರಡು ತಗೋಬೇಕಾಗತ್ತೆ. ಗಂಡಿನ ಮೊದಲೇ ಮೂರು ದಿವಸ ಮುಂಚೆನೆ ನಾವು ಬಿತ್ತನೆ ಮಾಡಬೇಕು, ಮತ್ತೆ ಹೆಣ್ಣನ್ನು ಆಮೇಲೆ ಬಿತ್ತನೆ ಮಾಡಬೇಕು. ಇದಕ್ಕೆ ನೋಂದಾಣಿತ ರೈತರಷ್ಟೇ ಇದನ್ನ ಪ್ರಾಮಾಣಿತ ಬೀಜೋತ್ಪಾದನೆ ಮಾಡಬೇಕಾಗತ್ತೆ, ಮತ್ತೆ ಸರ್ಟಿಫಿಕೇಶನ್ ಬೇಕಾಗತ್ತೆ ಇದಕ್ಕೆ. ಆಮೇಲೆ ಅದು ನಮ್ಮ NSP ಅಂದ್ರೆ ರಾಷ್ಟ್ರೀಯ ಬೀಜ ಪ್ರಯೋಜನೆ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ, ಅದರ ಮುಖಾಂತರ ಇದನ್ನ ಮಾಡಬಹುದು. ಈಗಾಗಲೇ ಸುಮಾರು ನಮ್ಮ ಇಲ್ಲಿ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಸುಮಾರು ಜನ ನಮ್ಮ KBSH 44, KBSH 53 ಸಂಕರಣ ತಳಿಗಳ ಬೀಜೋತ್ಪಾದನೆ ಮಾಡಿಕೊಡ್ತಾ ಇದ್ದಾರೆ ಈಗ ಆಗ್ಲೇ ಸುಮಾರು ಜನ. ಅಂದ್ರೆ ಇಲ್ಲಿ ಸಾಲುಗಳ ಅನುಪಾತ ಎಷ್ಟು ಅನುಸರಿಸ್ತಾರೆ ಸಾಧಾರಣವಾಗಿ? ಮೂರರಿಂದ ಒಂದು. ಮೂರು ಗಂಡು, ಬ್ಲಾಕ್ ಸಿಸ್ಟಮ್ ಅಂತೀವಿ. ಮೂರು ಕಡೆ ನಾವು ಹೆಣ್ಣನ್ನು ಹಾಕ್ಬಿಟ್ಟಿರ್ತೀವಿ, ಒಂದು ಕಡೆ ಗಂಡನ್ನು ಹಾಕಿರ್ತೀವಿ. ಜಾಸ್ತಿ ನಮಗೆ ಹೆಣ್ಣಿಂದು ಅದೇ ಮುಖ್ಯವಾದ ಸಂಕರ್ಣ ಬೀಜ, ಸಂಕರ್ಣ ಬೀಜ ಹೆಣ್ಣು. ಅದರಿಂದ ನಾವು ಗಂಡಿನ ಒಂದು ಪ್ರಮಾಣ ಹಾಕಿರ್ತೀವಿ, ಹೆಣ್ಣು ಜಾಸ್ತಿ ಹಾಕಿರ್ತೀವಿ. ಒಂದು ಸಾಲು ಗಂಡು, ಮೂರು ಸಾಲು ಹೆಣ್ಣು. ಹೆಣ್ಣು ಸಾಲುಗಳನ್ನು ನಾವು ಹಾಕೋಬೇಕಾಗಿದೆ. ಇದ್ರೊಳಗೆ ಸಾಲುಗಳು ನಾವು ಇದ್ ಮಾಡಲ್ಲ, ಬ್ಲಾಕ್ ಸಿಸ್ಟಮ್ ಮಾಡ್ತೀವಿ. ಒಂದೊಂದು ಪ್ರದೇಶದಲ್ಲಿ ನಾವು ಒಂದು ದೊಡ್ಡ ಪ್ರದೇಶ ಒಂದು ಮೂರು ಪ್ರಮಾಣದಲ್ಲಿ ಇರೋದು, ಇನ್ನೊಂದು ಒಂದು ಪ್ರಮಾಣದಲ್ಲಿ. ಈಗ 3 ಎಕರೆ ಒಂದ್ ಕಡೆ ತಗೊಂಡ್ರೆ 1 ಎಕರೆ ಆ ರೀತಿಯಾಗಿ ಸಾಲುಗಳ ಲೆಕ್ಕಾಚಾರ. ಮತ್ತೆ ಇಲ್ಲಿ ಬೆರಕೆ ಇದನ್ನೆಲ್ಲ ತೆಗಿತಾ ಇರಬೇಕಾಗುತ್ತೆ. ಬೆರಕೆ ಎಲ್ಲ ನಾವು ಮಾಡಬೇಕಾಗತ್ತೆ, ಅದು ಬೆರಕೆ ಇಲ್ಲದಂತೆ ನಾವು ನೋಡ್ಕೋಬೇಕು. ಮತ್ತೆ ಅವುಗಳು ಯಾವ ಟೈಮಲ್ಲಿ ನಾವು ಇವಕ್ಕೆ ಪರಾಗಸ್ಪರ್ಶ ಮಾಡಬೇಕು, ಪರಾಗಸ್ಪರ್ಶದಲ್ಲೂ ಸಹ ನಾವು ಅಂದ್ರೆ ನಮಗೆ ಸಾಕಷ್ಟು ಕೆಲವೊಂದು ಕಡೆಯಲ್ಲಿ ಈ ಜೇನುನೊಣಗಳು ಕಮ್ಮಿ ಇರುತ್ತೆ ಕೆಲವೊಂದು ಭಾಗದಲ್ಲಿ. ಆವಾಗ ನಾವು ಹೆಣ್ಣಾಳುಗಳನ್ನ ಅಥವಾ ಗಂಡಾಳುಗಳನ್ನ ಬಿಟ್ಟು ಮಸ್ಲಿನ್ ಬೆಟ್ಟೆಗಳನ್ನ ತಗೊಂಡು ಕೃತಕ ಪರಾಗಸ್ಪರ್ಶ ಅಂತ ಕೃತಕ ಪರಾಗಸ್ಪರ್ಶ ಮಾಡಿಸಬೇಕಾಗುತ್ತೆ. ಅಂದ್ರೆ ಹೇಗೆ ಅದು ಮಾಡೋದು? ಅದನ್ನ ಬೆಳಿಗ್ಗೆ ಒಂದು 8-10 ಗಂಟೆ ಟೈಮಿಗೆ ಒಂದು ನಾವು ಒಂದು ಸಣ್ಣದೊಂದು ನಮ್ಮನೇನಲ್ಲೇ ಯಾವ್ದಾದ್ರು ಇರುತ್ತೆ ಮಗ್ಗು ಆ ತರದ ಏನಾದ್ರು ಪ್ಲೇಟು ಅಂತವನ್ನ ತಗೊಂಡು ಪ್ಲಾಸ್ಟಿಕ್ ಅದನ್ನ ಮಸ್ಲಿನ್ ಇದನ್ನೊಳಗೆ ತಗೊಂಡು ಬಟ್ಟೆನಲ್ಲಿ ತಗೊಂಡು ಅದನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಪರಾಗಗಳನ್ನ ಸಂಗ್ರಹಣೆ ಮಾಡ್ಕೋಬೇಕು, ಸಂಗ್ರಹಣೆ ಮಾಡ್ಕೋಬೇಕು ಒಂದ್ಸಲ ಬಾಟ್ಲು ಅಥವಾ ಮಗ್ಗು ಆ ತರದಲ್ಲಿ. ಆಮೇಲೆ ಗಿಡಗಳ ಹತ್ರ ಹೋಗಿ ಅದನ್ನ ಬೆಳಿಬೇಕಾಗುತ್ತೆ ಆ ಒಂದು ಹೂಗಳ ಮೇಲೆ ಸ್ಪರ್ಶಿಸಬೇಕಾಗುತ್ತೆ, ಪರಾಗಸ್ಪರ್ಶ ಮಾಡ್ಬೇಕಾಗುತ್ತೆ. ಈ ತರ ಅದು ಚೆನ್ನಾಗಿ ಕಾಳು ಕಟ್ಟುತ್ತೆ. ಅದು ಒಂದು 8-10 ದಿವಸ ಮಾಡಬೇಕು. ಹೂ ಆಡೋದು ಹೂ ಫಸ್ಟ್ ಸಣ್ಣದಾಗಿ ಬಂದಿರುತ್ತೆ, ಆಮೇಲೆ ದೊಡ್ಡದಾಗ್ತಾ ಬಂದಂಗೆ ಎಲ್ಲಾ ಸುತ್ತುಗಳಲ್ಲೂ ನಾವು ಮಾಡಬೇಕಾಗುತ್ತೆ. ಜೇನುನೊಣಗಳು ಸಾಕಷ್ಟು ಲಭ್ಯವಿದ್ರೆ ಪೆಟ್ಟಿಗೆಗಳನ್ನ ಇಟ್ಕೊಂಡು ಮಾಡ್ಕೋಬಹುದಾ? ಪೆಟ್ಟಿಗೆಗಳನ್ನ ಇಟ್ಕೊಂಡು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಅದನ್ನು ಕೈಯಿಂದ ಪರಾಗಸ್ಪರ್ಶ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಇಳುವರಿ ಬರುತ್ತೆ. ಮತ್ತೆ ಕಾಳು ಕಟ್ಟೋದು ಬಹಳ ಚೆನ್ನಾಗಿರೋದ್ರಿಂದ ಸಾಕಷ್ಟು ಬೀಜೋತ್ಪಾದನಾ ತಾಕುಗಳಲ್ಲಿ ಇದನ್ನು ಖಂಡಿತವಾಗ್ಲೂ ಮಾಡ್ಲೇಬೇಕು. ಅವರು ಕೈಯಿಂದ ಪರಾಗಸ್ಪರ್ಶ ಮಾಡ್ಲೇಬೇಕು. ಇನ್ನ ಕೊಯ್ಲಿನ ಹಂತವನ್ನ ನಿರ್ಧಾರ ಮಾಡೋದು ಹೇಗೆ ಅಂತಾರೆ ಸೂರ್ಯಕಾಂತಿಯಲ್ಲಿ? ಇದು ಎಲ್ಲ ಅಂದ್ರೆ ತಳಿಗಳಿಗೆ ಅನುಸಾರವಾಗಿ 90-100 ದಿನಕ್ಕೆ ಕಟಾವಿಗೆ ಬಂದ್ಬಿಡುತ್ತೆ. ಗಿಡದ ಕೆಳಗಡೆ ಭಾಗದಲ್ಲಿ ಎಲೆಗಳು ಎಲ್ಲ ಉದುರೋಗಿರುತ್ತೆ, ಒಣಗ್ಬಿಡುತ್ತೆ. ಆಮೇಲೆ ತೆನೆ ಒಂಥರ ತೆಳ್ಳಿ ಇದು ನಿಂಬೆ ಹಣ್ಣಿನ ಬಣ್ಣಕ್ಕೆ ತಿರ್ಕೊಂಡು ಹಳದಿ ಬಣ್ಣ ಅಂತಾರ, ಹಳದಿ ಬಣ್ಣಕ್ಕೆ ತೆನೆ ಹಿಂಭಾಗ ಅದು ಬಂದ ತಕ್ಷಣ ನಮಗೆ ಅದರದ್ದು ಸೂಚನೆ ಗೊತ್ತಾಗುತ್ತೆ. ಆವಾಗ ನಾವು ಕಟಾವು ನೋಡ್ಬೋದು, ಕಾಳು ಕಟ್ಟಿರೋದ್ರಿಂದ ಆರಾಮಾಗಿ ನೋಡ್ಬೋದು, ಬಿಡಿಸ್ಬೋದು ಬಲ್ತಿದ್ಯಾ ಇಲ್ವೋ ಅಂತ ನೋಡ್ಬೋದು. ಅದನ್ನ ತೆಗೆದು ಒಂದೊಂದೇ ಕಾಳು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಇದು ಬಲ್ತಿದ್ಯಾ ಇಲ್ವೋ ಅಂತ, ಅಂದಾಜ್ ಸಿಗುತ್ತೆ. ಆಮೇಲೆ ಹೇಗೆ ಕೊಯ್ಲು ಮಾಡೋದು ಅಂತೀರಿ? ಈಗ ಕೊಯ್ಲು ಮಾಡೋದು ಅಂತಂದ್ರೆ ನಾವು ಕರೆಕ್ಟ್ 90-100 ದಿವಸಗಳಲ್ಲಿ ನೋಡ್ಕೊಂತೀವಿ. ನೋಡ್ಕೊಂಡು ಆದ್ಮೇಲೆ ಎಲ್ಲ ತೆನೆಗಳನ್ನ ಕಟ್ ಮಾಡ್ಬಿಟ್ಟು ಗುಡ್ಡೆ ಹಾಕ್ಬಾರ್ದು, ತೆಳ್ಳಗೆ ಹರಡಬೇಕು. ತೆನೆಗಳನ್ನೆಲ್ಲ ಕೊಯ್ಕೋಬೇಕು, ಅವನ್ನೆಲ್ಲ ಗುಡ್ಡೆಗಳು ಹಾಕ್ಬಾರ್ದು, ತೆಳ್ಳುವಾಗಿ ಹರಡಬೇಕು. ಹರಡಾದ್ಮೇಲೆ ಚೆನ್ನಾಗಿ ಅದನ್ನ ಹಿಂದ್ಗಡೆಯಿಂದ ಒಡೆದು ಆಮೇಲಿಂದ ಎಲ್ಲ ಬೀಜಗಳನ್ನೆಲ್ಲ ನಾವು ಸಂಗ್ರಹಿಸ್ಕೋಬಹುದು. ಆಮೇಲೆ ಬೀಜಗಳನ್ನ ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸ್ಬೇಕು. 8-10 ಶೇಕಡವಾರು ಅದರಿಂದ ಆದ್ರೆ ಯಾವ್ದು ಕೀಟಗಳು ಮುಂದೆ ನಾವು ಸಂಗ್ರಹಿಸಿಟ್ಟಾದ್ಮೇಲೆ ಸಹ ಯಾವ ಕೀಟಗಳು ಬರಲ್ಲ ಅಥವಾ ಯಾವ್ದು ರೋಗಗಳು ತಗಲಲ್ಲ ಅಂತ. ಅದೊಂದು ಸಂಗ್ರಹಣೆ ಮಾಡುವಾಗ ಏನಾದ್ರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ?